ಆಹಾರ ಕೂಡ ಕಡಿಮೆ ಸೇವಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಹಾಲಿನ ಇಳುವರಿ ಕಡಿಮೆಯಾಗಬಹುದು. ಅಲ್ಲದೆ ಕೆಲವೊಮ್ಮೆ ಲಸಿಕೆ ಹಾಕಿದ ಸ್ಥಳದಲ್ಲಿ ಗಡ್ಡೆಗಳಾಗಬಹುದು. ಅದಕ್ಕೆ ಉಪ್ಪಿನ ಶಾಖ ಕೊಡೋದರಿಂದ ಅವುಗಳನ್ನು ಕರಗಿಸಬಹುದು. ಇಲ್ಲಿಯ ತನಕ ಕೃಷಿ ವಾರ್ತೆ ಕೇಳಿದ್ರಲ್ಲ, ಈಗ ದೊಡ್ಡಾಟ. ಅರ್ಜುನ ಬಬ್ರುವಾಹನರ ಕಾಳಗ ಪ್ರಸ್ತುತಪಡಿಸ್ತಾರೆ ಬ್ಯಾಡಗಿ ತಾಲೂಕು ಹೆಡ್ಡಿಗೊಂಡಾದ ಶ್ರೀ ವೀರಯ್ಯ ಬಸವಣ್ಣಯ್ಯ ಹಿರೇಮಠ ಮತ್ತು ಸಂಗಡಿಗರು. ಇವತ್ತಿನ ದಿವಸ ಮಧ್ಯರಾತ್ರಿವರೆಗಾದರೂ ಸಭೆಯಲ್ಲಿ ಇದ್ದು

ಅದರ ಕಟ್ಟು ಕಾವಲಿಗೆ ಬೆನ್ನಟ್ಟಿ ಆ ಯುಧಿಷ್ಠರನ ಒಡ ಹುಟ್ಟಿದ ಕಲಿ ಪಾರ್ಥನು ಅಟ್ಟಿಕೊಂಡು ಬಂದಿದ್ದಾನಂತೆ. ದಿಟ್ಟರಾದವರು ಈ ಕುದುರೆಯನ್ನು ಕಟ್ಟಬೇಕಂತೆ. ದಿಟ್ಟರಿಲ್ಲದವರು ಥಟ್ಟನೆ ಅಶ್ವವನ್ನು ಬಿಟ್ಟು ಕಪ್ಪು ಕಾಣಿಕೆಯನ್ನಿಟ್ಟು ಸಾಷ್ಟಾಂಗ ಬರಬೇಕಂತೆ. ಇಂಥ ಕಟುಗ್ರವಾದ ಪಟ್ಟಾವಳಿಯ ಪತ್ರವನ್ನು ದೃಷ್ಟಿಸಿದ ಕೂಡಲೇ ಅಮಮೋ ಎಲ್ಲ ಹೊಟ್ಟೆಗಳಿಗೆ ಬೆಂಕಿಯನ್ನು ಇಟ್ಟಂತಾಗಿ ಈ ಕುದುರೆಯನ್ನು ಕಟ್ಟಿಸಿದ್ದೇನೆ ಹೊರತು ಪತ್ತೇನು ವಿಶೇಷವಿಲ್ಲ. ರಾತ್ರಿ ಆಯಿತು, ನೀವು ಅರಮನೆಗೆ ಗಮನ ಮಾಡಬೇಕಮ್ಮ ಮಾತೆ. ಹಾಗಾದ್ರೆ ಮಗನೇ ಹೇಳುತ್ತೇನೆ, ಕೇಳುವಂತವನಾಗು. ಅದೇ ನಿಲ್ಲುವುದು ಹೇಳುವಂತವರಾಗಿ. ಕೂಸಿರುವಾಗಿನಿಂದ ನಿನ್ನ ದ್ಯಾಸವನ್ನು ಹಿಡಿದು ಹಾಸಿ ಹೊಚ್ಚಿ ಕೇಶವನ ನಾಮೋಚ್ಚಾರಣೆಯಿಂದ ಪೋಷಿಸಿದ ಉಪಕಾರವನ್ನು ಲೇಸಾದರೂ ದ್ಯಾಸಕ್ಕೆ ತಾರದೆ ಕೂಸು ಎಂದಿರುವ ನಿನ್ನ ಸಾಹಸವನ್ನು ನೋಡಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದರೆ ಈ ದುಷ್ಟನಾದ ಬಬ್ರುವಾನನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸಿ ಕಷ್ಟವನ್ನು ಕೊಟ್ಟೆಯ ಶಿವ ಶಿವ. ಅಪ್ಪ ಮಗನೇ, ಆ ದಾತ್ರೀಶರಾದ ಯಮಪುತ್ರ ಧರ್ಮರಾಜರು ಅವರ ಅನುಜಾತರಾದ ಸುತ್ರಾಮ ಪುತ್ರ ಪಾರ್ಥರಾಯರು ಪಿತೃರೆಂಬುವ ಗುರ್ತನ್ನು ಅರ್ಥಕೊಳ್ಳದೆ ಎಂಥ ಅನರ್ಥ ಕಾರ್ಯವನ್ನು ಮಾಡಿದೆಯಪ್ಪ ಮಗನೇ. ಹೇ ಮಾತೆ, ನಿಮ್ಮ ಮಾತನ್ನು ನಿರರ್ಥಕ ಮಾಡುವ ಕರ್ತವ್ಯವೇನದೆ? ಆ ದಾತ್ರೀಶರಾದ ಪಾರ್ಥರಾಯರು ನನ್ನ ಪಿತೃಗಳೆಂಬ ಗುರ್ತು ಮೊದಲೇ ಆಗಿದ್ದರೆ ಇಂಥ ಅನರ್ಥ ಕಾರ್ಯಕ್ಕೆ ಯಾಕೆ ಕೈ ಹಾಕುತ್ತಿದ್ದೆ? ವಿನಯದಿಂದ ಮನೆಗೆ ಕರೆದುಕೊಂಡು ಬರುತ್ತೇನೆ. ಸನುಮತಿಯಿಂದ ನೀನು ಮನೆಗೆ ತೆರಳಬೇಕಮ್ಮ ಮಾತೆ ಪುನೀತೆ. ಯಾಕಾಗಲಲ್ಲದು ಮಗನೇ, ಈಗಿಂದೀಗಲೇ ಮನೆಗೆ ತೆರಳುತ್ತೇನೆ. ಪಾರ್ಥರಾಯರೇ, ತಮ್ಮ ನೂತನವಾದ ಪಾದಕ್ಕೆ ಈ ಬಬ್ರುವಾಹನನು ಪಣಿಪಾತ್ರನಾಗಿದ್ದೇನೆ. ಎಲ್ಲೈ ಭೂಮೀಶನಾದ ಬಬ್ರುವಾಹನನೇ, ಸೇನಾ ಸಮೂಹದೊಡನೆ ನೇಮಿಸಿ ಬಂದದ್ದು ಸಾಮಕ್ಕೋ ಅಥವಾ ಸಂಗ್ರಾಮಕ್ಕೋ ನಿಮಿತಾರ್ಥವನ್ನು ನಿವೇದನೆ ಮಾಡು. ಏ ಅಪ್ಪಯ್ಯ, ಹೇಳುತ್ತೇನೆ ಕೇಳುವಂತವನಾಗಿ. ಅದೇನಿರುವುದು ಹೇಳುವಂತವನಾಗು. ಕೆಲವಂತವರು

Thank you. ಇಲ್ಲಿಯ ತನಕ ಅರ್ಜುನ ಬಬ್ರುವಾಹನರ ಕಾಳಗ ದೊಡ್ಡಾಟ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಬ್ಯಾಡಗಿ ತಾಲೂಕು ಹೆಡ್ಡಿಗೊಂಡಾದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ್ ಮತ್ತು ಸಂಗಡಿಗರು. ಆತ್ಮೀಯ ಶ್ರೋತೃಗಳೇ, ಎಸ್ಡಿಎಂ